ಶ್ರೀನಿವಾಸ ನಿನ್ನನೇ ನಂಬಿದೇನೋ ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ ನಗನಗಧೀಶ ಉದಯಾದ್ರಿವಾಸ ಪನ್ನಗನಗಧೀಶ ಉದಯಾದ್ರಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಜನ ಸಂತೋಷ ನಿತ್ಯ ನೂತನ ಮಹಿಮ ಎತ್ತ ನೋಡಿದರತ್ತ ಮುಕ್ತ ಜನ ಸೇವ್ಯ ಮೃತ ಜನ ಸಂತೋಷ ನಿತ್ಯ ನೂತನ ಮಹಿಮ ಎತ್ತ ನೋಡಿದರತ್ತ ಮುಕ್ತ ಜನ ಸೇವ್ಯ ಕೀರ್ತಿ ಭವ್ಯ ವಿಶಾಲ ವರ್ತಿ ಪುದು ಸದಕಾಲ ಕೀರ್ತಿ ಭವ್ಯ ವಿಶಾಲ ವರ್ತಿ ಪುದು ಸದಕಾಲ ಆರ್ತವರಿಗಪವರ್ಗ ಮೋಕ್ಷ ಮಾರ್ಗ ಆರ್ತವರಿಗಪವರ್ಗ ಮೋಕ್ಷ ಮಾರ್ಗ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಸೇವಕ ಭಾವ ದಿವ್ಯ ಸುಜ್ಞಾನವನು ಪ್ರಿಯ ದಿವ್ಯನಗಿತ್ತು ಕಾಯಬೇಕೋ ಸೇವ್ಯ ಸೇವಕ ಭಾವ ದಿವ್ಯ ಸುಜ್ಞಾನವನು ಪ್ರಿಯ ದಿವ್ಯನಗಿತ್ತು ಕಾಯಬೇಕೋ ಪ್ರೇರ್ಯ ಪ್ರೇರಕ ನೀನೆ ಕಾರ್ಯಕಾರಣ ಕರ್ತೃ ಪ್ರೇರ್ಯ ಪ್ರೇರಕ ನೀನೆ ಕಾರ್ಯಕಾರಣ ಕರ್ತೃ ಭಾರ್ಯ ನಿಲ್ದೊಡಗೂಡಿ ವೀರ್ಯಪ್ರದನಾಗೋ ಭಾರ್ಯ ನಿಲ್ದೊಡಗೂಡಿ ವೀರ್ಯಪ್ರದನಾಗೋ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಸೃಷ್ಟಿ ಸ್ಥಿತಿ ಸಂಹಾರ ಅಷ್ಟಕರ್ತೃ ಸ್ವಾಮಿ ನಷ್ಟಗೈ ಸಜ್ಞಾನ ಇಷ್ಟಮೂರ್ತೆ ಸೃಷ್ಟಿ ಸ್ಥಿತಿ ಸಂಹಾರ ಅಷ್ಟಕರ್ತೃ ಸ್ವಾಮಿ ನಷ್ಟಗೈ ಸಜ್ಞಾನ ಇಷ್ಟಮೂರ್ತೆ ದಿಟ್ಟ ಗುರು ಗೋವಿಂದ ವಿಠಲನೆ ಮಧುದಯ ದಿಟ್ಟ ಗುರು ಗೋವಿಂದ ವಿಠಲನೆ ಮಧುದಯ ಅಷ್ಟಕಮಲದಿ ತೋರು ಶಿಷ್ಟ ಜನ ಪಾಲ ಅಷ್ಟಕಮಲದಿ ತೋರು ಶಿಷ್ಟ ಜನ ಪಾಲ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಪನ್ನಗನಗಧೀಶ ಉದಯಾದ್ರಿವಾಸ ಪನ್ನಗನಗಧೀಶ ಉದಯಾದ್ರಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ನಿನ್ನನೆ ನಂಬಿದೆನೋ ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ